ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್, ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರ್ನರ ಕಥೆ. #ಹ್ಯಾಶ್ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯ ಸಾಧ್ಯತೆಗಳು ಹಾಗೂ ಅನುಕೂಲಗಳು, ಈ ಕುರಿತಂತೆ ಹಾಸನದ ರೈತ ಮಹಿಳೆ ಹಾಗೂ ಯುವ ಉದ್ಯಮಿ ಇಆರ್ ಶ್ವೇತಾ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗವನ್ನ ಕೇಳೋಣ. ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ, ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿಂದ ನಿಮಗೆ ಮಾಹಿತಿ ಸಿಕ್ತು ಮತ್ತೆ ಎಲ್ಲೆಲ್ಲಿ ಯಾವ ತರಹದ ತರಬೇತಿಯನ್ನು ಪಡೆದುಕೊಂಡ್ರಿ, ಅದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಸರ್, ನನಗೆ ಇಲ್ಲಿ ಶಿವಶಂಕರ್ ಸರ್ ತುಂಬಾ ಹೆಲ್ಪ್ ಮಾಡಿದ್ರು. ಕಂದ್ಲಿ ಸೈಂಟಿಸ್ಟ್ ಇದಾರಲ್ಲ, ಕಂದ್ಲಿ ಕೃಷಿ ವಿಜ್ಞಾನ ಕೇಂದ್ರ. ಹೌದು, ಫಸ್ಟ್ ನನಗೆ ಮಾರ್ಗದರ್ಶನ ತಗೊಂಡಿದ್ದು ನಾನು ಅವ್ರದ್ದು, ಅವರಿಂದ ಒಂದು ಲಿಂಕ್ ಸಿಗ್ತಾ ಹೋಯ್ತು. ಮೊದ್ಲೇ ಹೇಳ್ದಂಗೆ ನಾನು ಮತ್ತೆ ನನ್ನ ಗಂಡ ಇಬ್ರು ಪತ್ರಕರ್ತರಾಗಿರೋದ್ರಿಂದ ಆ ಕಡೆ ಲಿಂಕುಗಳು ಸಹ ನಮಗ್ ಸಿಕ್ತು. ಜಿಕೆ ವಿಕೆಗೆ ಹೋದ್ವಿ, ಅಲ್ಲಿ ಸುಮಾರು ಜನ ಸೈಂಟಿಸ್ಟ್ಗಳು ನಮಗೆ ಹೆಲ್ಪ್ ಮಾಡಿದ್ರು. ಶ್ಯಾಮಲಾ ಮೇಡಮ್ ಆಗಿರ್ಬೋದು, ಕರುಣಾಕರ್ ರೆಡ್ಡಿ ಸರ್ ಆಗಿರ್ಬೋದು, ಸಂಗೀತಾ ಮೇಡಮ್ ಆಗಿರ್ಬೋದು, ರೂಪಾ ಮೇಡಮ್ ಆಗಿರ್ಬೋದು, ಅಲ್ಲಿಂದ ಹೆಲ್ಪ್ ಆಯ್ತು. ಅದಾದ್ಮೇಲೆ ನಾನು EDP ಪ್ರೋಗ್ರಾಮ್ ಅಂತ ಹೇಳಿ ಅವೇಕ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಕೋರ್ಸ್ ಮಾಡ್ಕೊಂಡ್ ಬಂದೆ. ಆ ಕೋರ್ಸ್ ಮಾಡ್ಕೊಂಡಾಗ ನನಗೆ ಇಂಡಸ್ಟ್ರಿ ಅಂದ್ರೇನು, ಅದನ್ನ ಹೇಗೆ ನಡೆಸಬೇಕು, ಹೇಗೆ ರನ್ ಮಾಡ್ಬೇಕು, ಒಂದು ಇಂಡಸ್ಟ್ರಿ ಬಿದ್ದಾಗ ಅದನ್ನ ಹೇಗೆ ಮೇಲೆತ್ತಬೇಕು, ಒಂದು ಇಂಡಸ್ಟ್ರಿ ಬೆಳವಣಿಗೆ ಹೇಗಾಗುತ್ತೆ, ಮತ್ತೆ ವುಮೆನ್ ಆಂಟರ್ಪ್ರಿನರ್ಸ್ ಫೇಸ್ ಮಾಡ್ತಕ್ಕಂತ ಪ್ರಾಬ್ಲಮ್ಸ್ಗಳೇನು, ಅದಕ್ಕೆ ಇನ್ವೆಸ್ಟ್ಮೆಂಟ್ ಹೇಗೆ ಸಿಕ್ಕುತ್ತೆ, ಅಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಈ ತರ ಎಲ್ಲ ನನ್ಗೆ ಕೋರ್ಸ್ಗಳಲ್ಲಿ ಮಾಹಿತಿ ಸಿಗ್ತಾ ಹೋಯ್ತು. ಸೊ ಇದು ನನಗೆ ಲೈಫಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಯ್ತು. ಮತ್ತೆ ಇನ್ನ ಸುಮಾರು ಜನಕ್ಕೆ ಗೊತ್ತಿಲ್ಲ, ಪ್ರತಿಯೊಂದು ತರಕಾರಿಗೂ ಪ್ರತಿಯೊಂದು ಈ ಪಲ್ಸಸ್ಗೂ ಒಬ್ಬೊಬ್ರು ಸೈಂಟಿಸ್ಟ್ಗಳಿದ್ದಾರೆ. ಸರ್, ನೀವು ಒಂದು ಮೆಣಸಿನ್ಕಾಯಿ ಬಗ್ಗೆ ಏನೋ ಮಾಡ್ತೀರಾ ಅಂದ್ರೆ ಅದಕ್ಕೆ ಒಬ್ರು ಸೈಂಟಿಸ್ಟ್ ಇದ್ದಾರೆ, ಅದ್ರದನ್ನೇ ಅದನ್ನ ಹುಡುಕ್ತಾ ಹೋಗ್ಬೇಕು. ಈಗ ಯಾವ್ದು ನಮ್ ಮುಂದೆ ಈಸಿಯಾಗಿ ಸಿಕ್ಕಲ್ಲ. ಈಗ ನಾನ್ ನಿಮ್ ಮುಂದೆ ಇವತ್ ಕೂತಿದ್ದೀನಿ ಅಂದ್ರೆ ನನ್ ಹಿಂದೆ ನನ್ 2 ವರ್ಷದ ಪರಿಶ್ರಮ ಇದೆ. 2 ವರ್ಷದಿಂದ ಹುಡುಕ್ತಾ ಇದೀನಿ, ಇವತ್ತಿನ ತನಕ ಹುಡುಕ್ತೀನಿ. ಹುಡುಕಾಟ ಆರಂಭ ಮಾಡಿದಾಗ ಒಂದ್ ದಾರಿ ಕಾಣಿಸುತ್ತೆ ನಿಮ್ಗೆ, ಆ ದಾರಿನ ನಾವು ಹುಡುಕ್ತಾ ಹೋಗ್ಬೇಕು. ಯೂನಿವರ್ಸಿಟಿಗಳಿದೆ, ಸೈಂಟಿಸ್ಟ್ಗಳಿದ್ದಾರೆ, ಆಮೇಲೆ ನಿಮ್ಗೆ CFTR ಇದೆ, IIHR ಇದೆ, ಎಲ್ಲಾ ಕಡೆನು ಗೈಡ್ಲೈನ್ ಸಿಕ್ಕುತ್ತೆ. ಮತ್ತೆ ಇನ್ನೊಂದು, ಕೆಲವಾಗಿ ಟೆಕ್ನಾಲಜಿಗಳನ್ನ ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡ್ರೆ ಅವ್ರು ನಮ್ಗೆ ಅದ್ರದ್ದು ತರಬೇತಿ ಕೊಡ್ತಾರೆ, ಒಂದ್ ವಾರ 15 ದಿವಸ ಅವರೇ ನಿಮಗ್ ಗೈಡ್ ಮಾಡ್ತಾರೆ, ಮೆಷಿನರೀಸ್ಗಳು ಎಲ್ಲಿ ಸಿಕ್ಕುತ್ತೆ ಹೇಗೆ ಅಂತ, ಪ್ಯಾಕಿಂಗಿಗೆ ಹೆಲ್ಪ್ ಮಾಡ್ತಾರೆ. ಮಾರ್ಕೆಟಿಂಗ್ ನಮ್ಮ ಕೆಪಾಸಿಟಿ, ನಾವ್ ಯಾವ ತರ ನಾವು ಮಾರ್ಕೆಟ್ ಮಾಡ್ತೀವಿ ಅದು ನಮ್ಮ ಮೇಲೆ ಬಿಟ್ಟಿದ್ದು. EDP ತರಬೇತಿ ಪಡ್ಕೊಂಡೆ ಅಂತ ಹೇಳಿದ್ರಿ, ಏನದು ಮತ್ತೆ ಎಲ್ಲಿ ಸಿಗುತ್ತೆ? ಸರ್, ಅದು ಅವೇಕ್ ಅಂತ ಹೇಳಿ ಬ್ಯಾಂಗ್ಳೂರಲ್ಲಿ ಒಂದು ಸಂಸ್ಥೆ ಇದೆ, ಅಂದ್ರೆ ಅಸೋಸಿಯೇಷನ್ ಆಫ್ ಹ್ಯೂಮನ್ ಆಂಟರ್ಪ್ರಿನರ್ಸ್ ಅಂತ ಹೇಳಿ. ಅದು ಈಗ ನೀವೊಬ್ರು ಆಂಟರ್ಪ್ರಿನರ್ ಆಗ್ಬೇಕು ಅಂತಂದ್ರೆ ಮಹಿಳೆಯರಿಗೆ ಅಂತಾನೆ ಇದೆ ಅದು. ಓಕೆ, ಅವರು ನಿಮ್ಗಲ್ಲಿ ಟ್ರೈನ್ ಅಪ್ ಮಾಡ್ತಾರೆ, ಅದು ಅಸೋಸಿಯೇಷನ್ ಮೆಂಬರ್ ಆದ್ರೆ ನಿಮ್ಗೆ ಅವರು ಪ್ರಾಜೆಕ್ಟ್ ಇಂದ ಹಿಡಿದು, ನೀವೀಗ ಎಕ್ಸಾಂಪಲ್ ಈಗ ನಾನು ಹಪ್ಪಳ ಉಪ್ಪಿನಕಾಯಿ ಕಡೆಗೆ ನಾನು ಒಲ್ವೋಯ್ತು, ಯಾವ್ದನ್ ಕಾಂಟ್ಯಾಕ್ಟ್ ಮಾಡ್ಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಹೇಗೆ ಹೋಗ್ಬೇಕು, ಅದ್ರದ್ ಮೌಲ್ಯವರ್ಧನೆಗಳನ್ನ ಯಾವ್ದಾದ್ರಿಂದ ಮಾಡ್ಬೋದು, ಮತ್ತೆ ಮಾರ್ಕೆಟಿಂಗ್ ಬ್ಯಾಂಗ್ಳೂರಲ್ಲಿ ಹೇಗೆ ಮಾರ್ಕೆಟಿಂಗು, ಸ್ಟಾಲ್ಗಳೆಲ್ಲ ಹಾಕ್ತಾರೆ, ಅದಕ್ಕೆ ಸ್ಟಾಲ್ಸ್ಗಳಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಮತ್ತೆ ನೀವು ಇನ್ನ ಎಕ್ಸ್ಪೋರ್ಟ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಹೋದ್ರೆ ನಿಮ್ಗಲ್ಲಿ VTPC ಅಂತಿದೆ, ಅಲ್ಲಿ ನಿಮ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನ ಮಾಡ್ತಾರೆ, ಲೈಸೆನ್ಸ್ ತಗೊಳ್ಳೋದು ಹೇಗೆ, ಇದ್ ಮಾಡೋದು ಹೇಗೆ ಅಂತ. ಸೊ ಹೀಗೆ ಒಂದು ಲಿಂಕ್ ನ ನೀವು ಹುಡುಕ್ತಾ ಹೋದ್ರೆ ಚೈನ್ ಲಿಂಕ್ ತರ ನಿಮ್ಗೆ ಆಟೋಮೆಟಿಕ್ ಆಗಿ ಸಿಗ್ತಾ ಹೋಗುತ್ತೆ. ಆಚೆ ಬರ್ಬೇಕು ನಾವು, ಅಷ್ಟೇ, ಆಚೆ ಬರ್ಬೇಕು, ಸ್ವತಂತ್ರವಾಗಿರ್ಬೇಕು. ನಾನೊಂದು ಮಹಿಳೆಯರಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಫೈನಾನ್ಶಿಯಲಿ ನೀವು ಫ್ರೀ ಆಗಿರಿ. ಯಾಕೆ ಅಂದ್ರೆ ಎಲ್ಲದಕ್ಕೂ ಅಪ್ಪನ ಮೇಲೆ, ಗಂಡನ ಮೇಲೆ, ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಮೌಲ್ಯವರ್ಧನೆಗಳ ಕಡೆಗೆ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ನೀವು ನಿಮ್ ಇಂಪ್ರೂವ್ ಆಗ್ತೀರಾ, ಫ್ಯಾಮಿಲಿ ಇಂಪ್ರೂವ್ ಆಗುತ್ತೆ, ನಾಲ್ಕು ಜನಕ್ಕೆ ಕೆಲಸ ಕೊಡ್ತೀರಾ. ರೈತರು ಅಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಇರುತ್ತೆ, ಎಲ್ಲಾ ಟೈಮಲ್ಲೂ ಕೆಲಸ ಇರಲ್ಲ, ಒಂದ್ ಪೀರಿಯಡ್ ಆಫ್ ಟೈಮ್ ಮುಗಿದ್ಮೇಲೆ. ಈಗ ಮಾರ್ಕೆಟ್ ಅಲ್ಲಿ ಎಕ್ಸಾಂಪಲ್, ಈಗ ಹುರುಳಿಕಾಳು ಅಂತ ತಗೊಂಡ್ರೆ ಡೈರೆಕ್ಟ್ ಮಾರೋದ್ರ ಬದಲು ಅದನ್ನ ಮೊಳಕೆ ಕಟ್ಟಿ ಅದನ್ನ ಬೇಳೆ ಮಾಡಿ ಆ ಬೇಳೆನ ಮಾರಿ ನಿಮ್ಗೆ 90 ರೂಪಾಯಿಂದ 100 ರೂಪಾಯಿ ಕೆಜಿಗಿದೆ, ನಾವೇ ತಗೋತಾ ಇದೀವಿ ಅದನ್ನ. ಸೊ ಈ ತರ ಸಣ್ಣ ಪುಟ್ಟ ಮೌಲ್ಯವರ್ಧನೆಗಳಿಗೆ ಅರಿಶಿನ ಬೆಳೀತಾರೆ, ಅರಿಶಿನ ಕುಟ್ಟಿ ಅದನ್ನ ಪುಡಿ ಮಾಡಿ ಬೇಯಿಸಿ ಅದ್ರ ಪೌಡರ್ ಮಾಡಿ ಶುಂಠಿನ, ಈಗ ಶುಂಠಿ ಬೆಳೀತಾರೆ, ಎಲ್ಲ ಹೋಗುತ್ತೆ, ವೇಸ್ಟೇಜ್ ಶುಂಠಿ ಅಂತ ತಗೋತಾರೆ. ಅದನ್ನ ಏನ್ ಮಾಡ್ತಾರೆ, ಯಾರು ಅದ್ರಿಂದ ಹೋಗಿಲ್ಲ, ಎಗೇನ್ ಅದನ್ನ ತಗೋತಾರೆ, ಪ್ರೊಸೆಸ್ ಮಾಡ್ತಾರೆ, ಡ್ರೈ ಮಾಡ್ತಾರೆ, ಶುಂಠಿ ಪೌಡರ್ ಮಾಡ್ತಾರೆ, ಒಣಶುಂಠಿ ಅಥವಾ ಶುಂಠಿ ಪೌಡರ್. ಹೌದು, ನಾವ್ ಯಾಕೆ ಮಾಡಕ್ ಸಾಧ್ಯ ಇಲ್ಲ, ಎಲ್ಲ ನಮ್ ಸುತ್ತ ಇದೆ, ಒಣಗ್ಸಕ್ ಜಾಗ ಇದೆ, ಬೇಯಿಸಕ್ಕೆ ಮೆಟೀರಿಯಲ್ಸ್ ಇದೆ. ಎಗೇನ್ ನಿಮ್ ಮನೇಲಿ ಪಲ್ವರೈಸರ್ ತಗೊಳ್ಳೋ ಶಕ್ತಿ ಇಲ್ಲ ಅಂದ್ರೆ ಮಿಲ್ಗಳಿದೆ, ಹೋಗಿ ಮಾಡಿದ್ರೆ ನಿಮ್ಗೆ ಅದು ಸಣ್ಣ ಸಣ್ಣ ಪ್ಯಾಕ್ ಮಾಡಿದ್ರು ನಿಮ್ಗೆ. ಮಾರ್ಕೆಟಿಂಗ್ ಅಂದ್ರೆ ಸರ್ ಫಸ್ಟ್ ನಮ್ ಸುತ್ತ ಇರೋರಿಗೆ ಮಾಡಿದ್ರೆ, ನಮ್ ಸುತ್ತ ಇರೋರು 10 ಜನಕ್ಕೆ ಮಾಡ್ತಾರೆ, 10 ಜನ 100 ಜನ 100,000 ಲಕ್ಷ ರೀಚ್ ಆಗೋದಿಲ್ಲ, ಬೆಳೀತಾ ಹೋಗ್ತಾ ಹೋಗುತ್ತೆ. ನೀವು ಮಾಡೋ ಕೆಲಸ ಮತ್ತೆ ಪ್ರಾಡಕ್ಟ್ ಟೇಸ್ಟಿ ಆಗಿದ್ರೆ ಚೆನ್ನಾಗಿದ್ರೆ ಆಟೋಮೆಟಿಕ್ ಆಗಿ ನಿಮ್ದು ಮಾರ್ಕೆಟ್ ಅವರೇ ಕ್ರಿಯೇಟ್ ಮಾಡ್ಕೊಟ್ಬಿಡ್ತಾರೆ, ಜನಗಳೇ ಕ್ರಿಯೇಟ್ ಮಾಡ್ತಾರೆ. ನಾವು ಏನೊಂದು ಕೊಡ್ತೀವಿ ವಸ್ತುನ, ಅದು ರುಚಿಯಾಗಿ ಶುಚಿಯಾಗಿ ಇದ್ದಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಮಾರ್ಕೆಟಿಂಗ್ ಆಗುತ್ತೆ. ಒಂದು ಉದಾಹರಣೆ ಹುರುಳಿ ಕಾಳು, ಇದ್ರ ಬಗ್ಗೆ ಹೆಚ್ಚು ಮೌಲ್ಯವರ್ಧನೆಯನ್ನ ತಾವು ಮಾಡ್ತಾ ಇರತಕ್ಕಂಥದ್ದು. ಹುರುಳಿ ಅಂತ ಅಂದ್ರೆ ನಾವು ಸಾಮಾನ್ಯವಾಗಿ ಸಾಂಬಾರಿಗೆ ಬಳಸ್ತೀವಿ, ಹೆಚ್ಚು ಅಂತ ಅಂದ್ರೆ ಅದರಿಂದ ಒಂದು ಹಪ್ಪಳವನ್ನ ಮಾಡ್ತೇವೆ. ನೀವು ಏನೇನ್ ಮಾಡ್ತಾ ಇದ್ರೆ ಹುರುಳಿ ಕಾಳನ್ನ ಬಳಕೆ ಮಾಡಿ? ಮಲ್ನಾಡ್ ಜನಗಳು ಮೋಸ್ಟ್ಲಿ ಗೊತ್ತಿರ್ಬೋದು ಹುರುಳಿ ಕಟ್ಟು ಅಂತ ಹೇಳಿ ಮಾಡ್ತೀವಿ. ಸಕಲೇಶ್ಪುರಕ್ಕೆ ಹೋದ್ರೆ ನಿಮ್ಗೆ ರೋಡ್ ಸೈಡ್ ಅಲ್ಲಿ ಹುರುಳಿ ಕಟ್ ಸಿಕ್ಕುತ್ತೆ, ಕಾಲ್ ಕೆಜಿ ಹುರುಳಿ ಕಟ್ ನಿಮ್ಗೆ 400 ರೂಪಾಯಿ ಇದೆ. ಹುರುಳಿ ಕಾಳು ಬೆಳೆ ಎಷ್ಟಿದೆ? 60 ರೂಪಾಯಿ ಇದೆ. 60 ರೂಪಾಯಿ ಹುರುಳಿ ಕಾಳಲ್ಲಿ, ಹುರುಳಿ ಕಟ್ಟಲ್ಲಿ ಜಾಸ್ತಿ ಏನ್ ಕಷ್ಟ ಇಲ್ಲ, ಅದನ್ನ ಬೇಯಿಸ್ಬೇಕು, ಅದ್ರದ್ದನ್ನ ನಾವು ಪ್ರೊಸೆಸ್ ಮಾಡ್ಬೇಕು, ಖಾರ ಹಾಕ್ಬೇಕು, ಇದ್ ಮಾಡ್ಬೇಕು. ಈ ತರ ಹುರುಳಿ ಕಟ್ ಮಾಡ್ತೀವಿ, ಮತ್ತೆ ಅದರಿಂದ ನಾವು ಚಟ್ನಿ ಪುಡಿ ಮಾಡ್ತೀವಿ. ಅಗೇನ್ ನೀವ್ ಹೇಳಿದಾಗೆ ಹುರುಳಿ ಕಾಳು ಹಪ್ಪಳ ಮಾಡ್ತೀವಿ, ಹುರುಳಿ ಕಾಳು ಪ್ರೋಟೀನ್ ಪೌಡರ್ ಮಾಡ್ತೀವಿ, ಮತ್ತೆ ಹುರುಳಿ ಕಾಳು ಅಂಬ್ಳಿ ಪೌಡರ್ ಮಾಡ್ತೀವಿ, ಅದಕ್ಕೆ ಬೆಲ್ಲ ಮತ್ತೆ ಸ್ವಲ್ಪ ಶುಂಠಿ ಪೌಡರ್ ಹಾಕಿ ಬೆಳಗ್ಗೆ ಹೊತ್ತು ಅದನ್ನ ಖಾಲಿ ಹೊಟ್ಟೆ ಕುಡಿಯಕ್ಕೆ ಅಂತ ಮಾಡ್ತೀವಿ. ಈ ರೀತಿ ಮೌಲ್ಯವರ್ಧನೆಗಳನ್ನ ಮಾಡ್ತಾ ಹೋಗ್ತೀವಿ. ಮತ್ತೆ ನಾವು ಹೇಳಿದ್ವಲ್ಲ ಮೊಳಕೆ ಕಟ್ಟಿ ಅದರದ್ದು ಬೇಳೆಗಳನ್ನ ಕೂಡ ಸೇಲ್ ಮಾಡ್ತೀವಿ ಅಂತ ಹೇಳಿ. ಅದು ಹುರುಳಿ ಕಾಳು ಹಪ್ಪಳನೂ ಅಷ್ಟೇ, ನಾವು ಅದು ಮೊಳಕೆ ಕಟ್ಟಿ ಅದ್ರ ಸಿಪ್ಪೆ ಎಲ್ಲ ತಗ್ಸಿ ಅದರಿಂದ ನಾವು ಹುರುಳಿ ಕಾಳು ಹಪ್ಪಳನ್ನ ಮಾಡ್ತಾ ಇದೀವಿ. ಬಾಳೆನು ಕೂಡ ಹಾಗೆ ಸಾಮಾನ್ಯವಾಗಿ ಎಲ್ಲರೂ ಬೆಳ್ಕಾತಾರೆ ಬಾಳೆನ. ದೊಡ್ಡ ಪ್ರಮಾಣದಲ್ಲಿ ಬೆಳಿಲಿಲ್ಲ ಅಂತ ಅಂದ್ರೂ ಹಿತ್ತಲಾರ ಒಂದು ಎರಡು ಗಿಡಗಳು ಇರುತ್ತೆ ಬಾಳೆಕಾಯಿಗೋಸ್ಕರ ಮತ್ತೆ ಎಲೆಗೋಸ್ಕರ. ಬಹಳ ಮುಖ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ಎಲೆ ಬೇಕಾಗುತ್ತೆ ಅಂತ ಹೇಳಿ ಬಾಳೆಯನ್ನು ಹಾಕೊಳ್ತಾರೆ. ಹಣ್ಣಾದರೆ ತಿಂತೀವಿ ನಾವು, ಇಲ್ಲ ಅಂತ ಅಂದ್ರೆ ಹಣ್ಣನ್ನ ಮಾಡಿಸಿ ತಿಂತೀವಿ. ಬಾಳೆಹಣ್ಣನ್ನ ತಿನ್ನೋದಕ್ಕಿಂತನೂ ಅದರಲ್ಲೂ ಕೂಡ ಒಂದಷ್ಟು ಬೇರೆ ಬೇರೆ ತರಹದ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಬಹುದು ಅನ್ನುವಂಥದ್ದು. ನಮ್ಮ ಬೆಳೆಗಾರರು ಯಾರ್ಯಾರು ಬಾಳೆಯನ್ನ ಬೆಳೀತಾರೋ ಹಬ್ಬ ಹರಿದಿನಗಳಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ಅವ್ರಿಗೆ, ಇನ್ನು ಉಳಿದಂತೆ ಬಹಳ ಕಡಿಮೆ ಇರುತ್ತೆ. ಯಾವಾಗ್ಲೂ ಲಾಸ್ ಅಂತ ಹೇಳ್ತಾರೆ ಹೊರತು ನಮ್ಗೆ ಲಾಭ ಆಯ್ತು ಇದರಿಂದ ಅಂತ ಹೇಳಿ ಹೇಳೋದಿಲ್ಲ. ಈ ನಿಟ್ಟಿನಲ್ಲಿ ಬಾಳೆನಲ್ಲಿ ಏನೇನ್ ಮಾಡಬಹುದು, ಹೇಗೆ ಮಾಡಬಹುದು, ಬಹಳ ಮುಖ್ಯವಾಗಿ ಬಾಕಾಹು ಬಾಳೆಕಾಯಿ ಹುಡಿ ಇತ್ತೀಚೆಗೆ ಹೆಚ್ಚು ಸದ್ದನ್ನ ಮಾಡ್ತಾ ಇರೋಂಥದ್ದು. ನೀವಾಗ್ಲೇ ಹೇಳಿದಾಗೆ ಮೈದಾ ಹಿಟ್ಟಿಗೆ ಬದಲಾಗಿ ಕಡಲೆ ಹಿಟ್ಟಿಗೆ ಬದಲಾಗಿ ಅದನ್ನ ಬಳಕೆಯನ್ನ ಮಾಡಬಹುದು. ಮಾಡುವಂತದ್ದು ಹೇಗೆ, ಬಳಸುವಂತದ್ದು ಹೇಗೆ, ಅದ್ರ ಬಗ್ಗೆ ಒಂದಷ್ಟು ತಿಳಿಸಿ ಸರ್. ಈ ಬಾಳೆಹಣ್ಣು ಅಂತ ಬಂದಾಗ ಒಂಥರ ಸಂಜೀವಿನಿ ಇದ್ದಂಗೆ, ಜೀರೋ ವೇಸ್ಟೇಜ್ ಅದರಲ್ಲಿ. ಬಾಳೆಕಾಯಿನ ತಗೊಂಡಾಗ ಅಗೇನ್ ಬಾಳೆಕಾಯಿ ಚಿಪ್ಸ್, ಕೆಲವೊಬ್ರು ಗೊತ್ತಿಲ್ಲ ಈ ನಾವು ಕೇರಳದಿಂದ ಬರೋ ಬಾಳೆಲ್ ಮಾತ್ರ ಚಿಪ್ಸ್ ಮಾಡ್ತೀವಿ, ಈ ಬಾಳೆನ ಚಿಪ್ಸ್ ಮಾಡಲ್ಲ ಅಂತ ನಂಬಿಕೆ ಇದೆ. ಬಟ್ ರಿಯಲ್ ಆಗಿ ಹೇಳ್ಬೇಕಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ಹೊಡ್ತಾ ಇರೋದು ಪಚ್ಚಬಾಳೆ ಚಿಪ್ಸ್. ಕೇರಳ ಬಾಳೆಯಿಂದ ಎಲ್ಲರೂ ತಂದು ಮಾಡಕ್ಕಾಗಲ್ಲ, ಯಾಕೆಂದ್ರೆ ನಿಮ್ಗೆ ಅದು ರಾ ಮೆಟೀರಿಯಲ್ ಕಾಸ್ಟ್ ತುಂಬಾ ಬೀಳುತ್ತೆ, ನಿಮ್ಗೆ 1 ಕೆಜಿಗೆ ಅದು 30 ರೂಪಾಯಿ ಬೀಳುತ್ತೆ. ಪಚ್ಚಬಾಳೆ ಇದೇ ರೈತರು ನಮ್ಮ ರೈತರ ಬೆಳೆದಿರೋ ಪಚ್ಚಬಾಳೆ 12 ರೂಪಾಯಿಂದ 10 ರೂಪಾಯಿ ಕೆಜಿಗೆ ಸಿಕ್ಕುತ್ತೆ. ಇದರಿಂದನೇ ಅಗೇನ್ ಎಲ್ಲ ಮೌಲ್ಯವರ್ಧನೆ ಮಾಡ್ತಿದ್ದಾರೆ, ಚಿಪ್ಸ್ ಮಾಡ್ತಾ ಇದಾರೆ. ಮತ್ತೆ ಈ ಬಾಳೆಕಾಯಿನ ಇನ್ನೊಂದು ತಗೊಂಡ್ರೆ ಬನಾನಾ ಪೌಡರ್, ಆಗ್ಲೇ ಹೇಳ್ದಂಗೆ ಅದನ್ನ ಸಿಪ್ಪೆ ತೆಗೆದು ಅದನ್ನ ಅಕ್ಕಿ ಗಂಜಿಯಲ್ಲಿ ತೊಳೆದು ಮತ್ತೆ ಇನ್ನೊಂದ್ಸಲ ಅದನ್ನ ವಾಶ್ ಮಾಡಿ ಕಟ್ ಮಾಡಿ ಡ್ರೈ ಮಾಡೋದು, ಡ್ರೈ ಮಾಡಿ ಆ ಪೌಡರ್ ಮಾಡೋದು ಬನಾನಾ ಪೌಡರ್. ಅದು ಕೂಡ ಈಗ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಳೆಗೆ ಹೋಗ್ತಾ ಇದೆ, 300 ರೂಪಾಯಿ ಕೆಜಿಗೆ ಹೋಗ್ತಾ ಇದೆ. ಮತ್ತೆ ಈಗ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನ ಹಲ್ವಾ, ಬಾಳೆಹಣ್ಣಿನ ಹಲ್ವಾ, ಹಲ್ವಾ ಮತ್ತೆ ಜಾಗ್ರಿ ಆರ್ಗ್ಯಾನಿಕ್ ಬೆಲ್ಲನ ಉಪಯೋಗಿಸಿ ನಂದಿನಿ ತುಪ್ಪ ಉಪಯೋಗಿಸಿ ನೀವು ಹಲ್ವಾ ಮಾಡಿ ಮಾರ್ಕೆಟಿಗೆ ಕೊಟ್ರೆ ಅದು ಕೂಡ 400 ರೂಪಾಯಿ ಕೆಜಿ ಇದೆ. ನಾವು ಕೂಡ ಅದನ್ನ ಮೌಲ್ಯವರ್ಧನೆಗಳನ್ನ ಮಾಡ್ತಾ ಇದೀವಿ. ಮತ್ತೆ ಈಗ ನೀವು ಬಾಳೆ ಗಿಡನ ತಗೊಂಡ್ರೆ ಬಾಳೆ ಎಲೆ ನಿಮ್ಗೆ ಊಟಕ್ಕೆ ಹೋಗುತ್ತೆ, ಅದನ್ನು ನಿಮ್ಗೆ 50 paisa 1 rupeeಗೆ ಪರ್ಚೇಸ್ ಮಾಡ್ತಾರೆ. ತುಂಬಾ ಲಾಟಲ್ ಬೆಳೆದಿರೋ ಇವ್ರು ಏನ್ ಮಾಡ್ತಾರೆ, ಅದನ್ನ ಕತ್ತರಿಸಿ ಗೊಬ್ಬರಕ್ಕೆ ಹಾಕ್ತಾರೆ. ಬಟ್ ಈಗ ಅದ್ರ ಸಂಶೋಧನೆಯಲ್ಲಿ ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ, ಆ ಬಾಳೆ ಗಿಡದ ನಾರೆಲ್ಲ ಏನಿದೆ ಅದರಿಂದ ಹಗ್ಗ ಮಾಡ್ತಾ ಇದ್ದಾರೆ, ಅದರಿಂದ ಬ್ಯಾಗ್ಗಳು ಮಾಡ್ತಾ ಇದ್ದಾರೆ, ಅದರಿಂದ ತುಂಬಾ ಪದಾರ್ಥಗಳನ್ನ ಅದಕ್ಕೆ ಮೌಲ್ಯವರ್ಧನೆ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಕೃಷಿ ವಿಜ್ಞಾನ ಕೇಂದ್ರದವರು ಈ ತರ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡಿದಾಗ ರೈತರುಗಳು ಅದನ್ನ ಕಟ್ ಮಾಡಿ ಹೊಲಗಳಿಗೆ ಹಾಕೋದ್ರ ಬದಲು ಎಲ್ಲಿ ಬಳಕೆ ಮಾಡಬಹುದು, ಎಲ್ಲಿ ಬಳಕೆ ಮಾಡಬಹುದು, ಅದನ್ನ ಬಳಕೆ ಮಾಡಿದ್ಮೇಲೆ ಮತ್ತೆ ಅದನ್ನ ಗೊಬ್ಬರ ಮಾಡಬಹುದು, ಅದು ಬೇರೆ ಪ್ರಶ್ನೆ. ಕಟ್ಟಕಡೆಯದಾಗಿ ನಾವು ಅದನ್ನ ಮಾಡಬಹುದು, ಅದಕ್ಕಿಂತ ಮೊದಲು ಎಲ್ಲೆಲ್ಲಿ ಬಳಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನ ಮೂಡಿಸಬೇಕು. ಹೌದು, ಮೂಡಿಸಬೇಕಾಗುತ್ತೆ. ಗೊಬ್ಬರ ಮಾಡಿ ಹಾಕೋದಕ್ಕಿಂತ ಈ ನಾನು ಏನ್ ಈ ಪದಾರ್ಥಗಳು ಹೇಳಿದೆ ಇದರಿಂದ ಬರೋ ವೇಸ್ಟೇಜ್ ಇಂದನು ಗೊಬ್ಬರ ಆಗುತ್ತೆ. ಇಲ್ಲಿ ಮೌಲ್ಯವರ್ಧನೆ ಆಯ್ತು, ಗೊಬ್ಬರ ಆಯ್ತು, ಮತ್ತೆ ರೈತರಿಗೆ ಕೈ ತುಂಬಾ ದುಡ್ಡು ಸಿಕ್ತು. ಇದಕ್ಕೆ ತುಂಬಾ ಏನ್ ಹೈಯರ್ ಮಿಷಿನರೀಸ್ ಏನ್ ಬೇಕಾಗಿಲ್ಲ. ಈಗ ಕ್ಲಸ್ಟರ್ಸ್ ಅಂತ ಮಾಡ್ತಾ ಇದಾರೆ, ಎಲ್ಲಾ ಡಿಸ್ಟಿಕ್ಗಳಲ್ಲೂ ಎಲ್ಲಾ ತಾಲೂಕುಗಳಲ್ಲೂ ಕ್ಲಸ್ಟರ್ಸ್ ಮಾಡ್ತಾ ಇದಾರೆ. ಈಗ ನಾನು ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಬಂದಾಗ ನನ್ಗೆ ಇನ್ವೆಸ್ಟ್ಮೆಂಟ್ ದುಡ್ಡಿರಲ್ಲ, ಆಗೇನ್ ಮಾಡ್ತಾರೆ ಒಂದು ಸಂಘ ಸಂಸ್ಥೆಗಳು ಇವ್ರಗಳಿಗೆಲ್ಲ ಸೇರ್ಕೊಂಡು ಕ್ಲಸ್ಟರ್ಸ್ ಗಳು ಮಾಡ್ತಾ ಇದಾರೆ. ಕ್ಲಸ್ಟರ್ಸ್ ಅಲ್ಲಿ ಮಿಷಿನರೀಸ್ ಗಳು ಸಿಕ್ಕುತ್ತೆ, ನೀವು ಬೆಳೆದಿರೋ ಪದಾರ್ಥಗಳನ್ನ ತಗೊಂಡೋಗಲ್ಲಿ ಮೌಲ್ಯವರ್ಧನೆಗಳು ಮಾಡ್ಕೋಬಹುದು. ಅತಿ ಹೆಚ್ಚು ಮೌಲ್ಯವರ್ಧನೆಗಳಿಗೆ ಯಾವ್ದು ಇರುತ್ತೆ, ಈಗ ಹಾಸನಲ್ಲಿ ತೆಂಗಿಗೆ ಹೆಚ್ಚು ಪ್ರಾಧಾನ್ಯತೆ ಇದೆ. ನೀವು ಹೇಳಿದ ಹಾಗೆ ಕಾರ್ಯಕ್ರಮದಲ್ಲಿ ಸೇರಿಸಲಾಗಿದೆ. ಹೌದು, ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಇದೆ. ಸೇಮ್ ಟೈಮ್ ನಮ್ ಜನಗಳು ಇಲ್ಲಿ ಆಲೂಗೆಡ್ಡೆನೂ ಬೆಳೀತಾ ಇದಾರೆ, ಆಲೂಗೆಡ್ಡೆಯಿಂದನೂ ಅದೇ ತರ ಮೌಲ್ಯವರ್ಧನೆಗಳು ಮಾಡಬಹುದು. ಈಗ ಎಕ್ಸಾಂಪಲ್, ನಾವು ಅದರಿಂದ ಚಿಪ್ಸ್ ಮಾಡ್ತೀವಿ, ಅದರಿಂದ ಡ್ರೈ ಚಿಪ್ಸ್ ಮಾಡ್ತೀವಿ. ಈಗ ನಾವು ಇನ್ನೊಂದು ಪ್ರಾಜೆಕ್ಟ್ ಮೇಲೆ ವರ್ಕೌಟ್ ಮಾಡ್ತಾ ಇದೀವಿ, ಅದರದ್ದು ಪೊಟ್ಯಾಟೊ ಸ್ಟಾರ್ಚ್ ಮಾಡ್ಲಿಕ್ಕೆ. ಅದು ಕೂಡ 2 ತರ ಸ್ಟಾರ್ಚ್ ಬರುತ್ತೆ, ಒಂದು ಫುಡ್ ಇಂಡಸ್ಟ್ರಿಗೆ, ಇನ್ನೊಂದು ರೆಗ್ಯುಲರ್ ಇಂಡಸ್ಟ್ರಿಗಳಿಗೆ ಯೂಸ್ ಮಾಡ್ತಾರೆ. ಪೊಟ್ಯಾಟೊ ಸ್ಟಾರ್ಚ್ ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ, ಅಗೈನ್ ಸೂಪ್ ಪೌಡರ್, 5-star ಹೋಟೆಲ್ಸ್, ಮತ್ತೆ ಪಾಸ್ತಾ ಅಂತ ಏನ್ ತಿಂತೀವಿ, ಆ ಪಾಸ್ತಾ ಮಾಡ್ಲಿಕ್ಕೆ, ನೂಡಲ್ಸ್ ಗಳು ಮಾಡ್ಲಿಕ್ಕೆ ಈ ತರ ಪದಾರ್ಥಗಳನ್ನ ಉಪಯೋಗಿಸ್ತೀವಿ. ಅಗೇನ್ ನಮ್ಗೆ ಆ ಪೊಟ್ಯಾಟೊ ಸ್ಟಾರ್ಚ್ ಬೆಲೆ ಬಂದು ನಿಮ್ಗೆ 500-600 rupees ಪರ್ ಕೆಜಿ ಇದೆ. ಅಂದ್ರೆ ಇಲ್ಲಿ ನಾವು ಬೆಳೆಯೋ ಪದಾರ್ಥಗಳು ಎಲ್ಲೋ ಗುಜರಾತ್ಗೋ ಅಹಮದಾಬಾದ್ ಎಲ್ಲೋ ಹೋಗಿ ಮೌಲ್ಯವರ್ಧನೆ ಆಗಿ ಮತ್ತೆ ಈ ಕಡೆ ವಾಪಸ್ ಬರ್ತಾ ಇದೆ. ನಾವ್ ಯಾಕೆ ಮಾಡ್ತಾ ಇಲ್ಲ, ನಾವೇ ಬೆಳೆದಿದ್ದನ್ನ ಅತ್ಯಂತ ಕಡಿಮೆ ಬೆಲೆಗೆ ನಾವು ಮಾರಾಟ ಮಾಡ್ತೀವಿ, ಅತ್ಯಂತ ಕಡಿಮೆ ಬೆಲೆಗೆ ಅವರು ಕೊಂಡ್ಕೊಳ್ತಾರೆ, ಅದನ್ನ ತಗೊಂಡೋಗಿ ಮೌಲ್ಯವರ್ಧನೆ ಮಾಡಿ ಅತ್ಯಂತ ಹೆಚ್ಚು ಬೆಲೆಗೆ ತಂದು ಇಲ್ಲೇ ಮಾರಾಟವನ್ನ ಮಾಡ್ತಕ್ಕಂಥದ್ದು. ಅದ್ರ ಬದಲಿಗೆ ನಾವೇನ್ ಬೆಳೆದಿರ್ತೀವೋ ಅದರಲ್ಲಿ ಪೂರ್ಣ ಪ್ರಮಾಣ ಅಲ್ದಿದ್ರು ಕೂಡ ಒಂದಷ್ಟು ಕಡಿಮೆ ಪ್ರಮಾಣದಲ್ಲಿ ನಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಮಾಣದಲ್ಲಿ ಮೌಲ್ಯವರ್ಧನೆಯನ್ನ ಮಾಡಬೇಕು, ನಾವು ಬಳಸಬೇಕು, ಯಾರು ಬಳಸ್ತಾರೋ ಅಂತವ್ರಿಗೆ ಕೊಡಬೇಕು, ನಮ್ಮ ಸ್ನೇಹಿತರು ಇರ್ಬೋದು, ಬಂಧು ಮಿತ್ರರು ಇರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಕೊಡಬಹುದು, ಹೆಚ್ಚಾದದ್ದನ್ನ ಒಂದಷ್ಟು ಮಾರಾಟವನ್ನು ಕೂಡ ಮಾಡಬಹುದು. ಒಂದು ಸಾರಿ ನಾವು ಮೌಲ್ಯವರ್ಧನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರೆ ಅಲ್ಲ ಸಾಕಷ್ಟು ಆಲೋಚನೆಗಳು ಬರುತ್ತೆ, ಇನ್ನೂ ಏನೇನ್ ಮಾಡಬಹುದು ಅನ್ನುವಂತಹ ಕೆಲವು ಹಿಂಟ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸ್ತಾ ಹೋಗಬಹುದು ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ಈ ಟೊಮೆಟೊ ಬಹಳ ರೈತರಿಗೆ ಕೈ ಕೊಡ್ತಕ್ಕಂತ ಒಂದು ಪದಾರ್ಥ ಇದು. ಯಾಕೆ ಅಂತ ಅಂದ್ರೆ ಯಾವಾಗ್ಲೂ ಕೂಡ ನಾವು ಟೊಮೆಟೊ ಬೆಲೆ ಕಡಿಮೆ ಅನ್ನುವಂಥದ್ದನ್ನ ಹೆಚ್ಚು ಓದ್ತಾ ಇರ್ತೀವಿ, ಜಾಸ್ತಿ ಆಯ್ತು ಅನ್ನೋದಕ್ಕಿಂತಲೂ ಕೂಡ. ಟೊಮೆಟೊದಲ್ಲೂ ಕೂಡ ಸಾಕಷ್ಟು ಮೌಲ್ಯವರ್ಧಿತ ಪದಾರ್ಥಗಳನ್ನ ನೀವು ಮಾಡ್ತಾ ಇದ್ದೀರಿ. ಬಹಳ ಮುಖ್ಯವಾಗಿ ಟೊಮೆಟೊದಲ್ಲೂ ಕೂಡ ನೀವು ಪೌಡರ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು, ಹೇಗೆ ಮಾಡುವಂಥದ್ದು, ಎಲ್ಲೆಲ್ಲಿ ಅದನ್ನ ಬಳಕೆಯನ್ನ ಮಾಡುವಂಥದ್ದು? ನೀವು ಹೇಳ್ದಂಗೆ ನಮ್ದು ಫ್ಯಾಕ್ಟರಿ ಅಂತ ಏನ್ ಸ್ಟಾರ್ಟ್ ಮಾಡಿದ್ವಿ ನಾವು, ಅದಕ್ಕೆ ಅಕ್ಷಮಾಲ ಅಂತ ಹೆಸರಿಟ್ವಿ. ಕೆಳಗಡೆ ನಮ್ ಸ್ಲೋಗನ್ ಬಂದು ಆಹಾರದಿಂದ ಆರೋಗ್ಯ, ಹಳ್ಳಿ ಸೊಗಡಿನ ಆರೋಗ್ಯ ಅಂತ. ಆಹಾರ ಇದ್ರೇನೆ ಆರೋಗ್ಯ, ಹಳ್ಳಿ ಸೊಗಡಿದ್ರೇನೆ ಆಹಾರಕ್ಕೊಂದು ಅದ್ರದ್ದು ವ್ಯಾಲ್ಯೂ. ನೀವೀಗ ಟೊಮೆಟೊ ಅಂತ ಹೇಳಿದ್ರಿ, ಟೊಮೆಟೊ 1 rupee 2 rupee ರೇಟ್ ಬಿದ್ದೋಗುತ್ತೆ, ಅದು ತಂದು ರೈತರು ರೋಡಲ್ ಸುರಿಯೋದ್ರ ಬದಲು ಅದನ್ನ ಕಟ್ ಮಾಡಿ ಅದನ್ನ ಒಣಗಿಸಿ ಅದನ್ನ ಪ್ರೊಸೆಸ್ ಮಾಡಿ ಅದ್ರದ್ದು ಪೌಡರ್ ಮಾಡಿ ರೋಡಲ್ ಸುರಿಯೋದಕ್ಕಿಂತ ಅದ್ರದ್ದು ಮೌಲ್ಯವರ್ಧನೆ ಮಾಡಿ ಅದನ್ನ ಸೇಲ್ ಮಾಡಿದ್ರೆ ರೈತರು ಅದನ್ನ ಉಪಯೋಗ ಪಡಿಬಹುದು. ಅದನ್ನ ಎಲ್ಲೆಲ್ಲಿ ಉಪಯೋಗಿಸ್ತಾರಪ್ಪ ಅಂತಂದ್ರೆ, ಈ ಅಗೇನ್ ಮತ್ತೆ ಸೂಪ್ ಪೌಡರ್, ಮತ್ತೆ 5-star ಹೋಟೆಲ್ಸ್ಗಳು, ಮತ್ತೆ ನಾವು ಕೂಡ ಮನೆಯಲ್ಲಿ ಟೊಮೆಟೊ ರೇಟ್ ಜಾಸ್ತಿ ಆಗಿದ್ದಾಗ ಅದನ್ನ ಮನೆಯಲ್ಲಿ ಸಾಂಬಾರ್ಗೆ ರಸಂ ಪೌಡರ್ಗಳಿಗೆ ಅದನ್ನ ಯೂಸ್ ಮಾಡ್ಕೋಬಹುದು. ಟೊಮೆಟೊನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅದ್ರ ಬದಲು ಟೊಮೆಟೊ ಪೌಡರ್ಸ್ಗಳನ್ನ ಯೂಸ್ ಮಾಡಬಹುದು. ಮತ್ತೆ ನಾವು ಇಂಡಸ್ಟ್ರಿಯಲ್ ಅದನ್ನ ಅಗೇನ್ ಹಪ್ಪಳಕ್ಕೆ ಉಪಯೋಗಿಸ್ತೀವಿ, ಅದರಿಂದ ಪಿಕಲ್ಸ್ ಮಾಡ್ತೀವಿ, ಟೊಮೆಟೊ ತೊಕ್ ಮಾಡ್ತೀವಿ, 1 year ಇಡಬಹುದು ಅದನ್ನೆಲ್ಲ. ಅದನ್ನು ಕಡಿಮೆ ಇದ್ದಾಗ ತಗೊಂಡು ಅದನ್ನ ಸಾಲ್ಟ್ ವಾಟರ್ ಡಿಪ್ ಮಾಡಿಟ್ಟು ಅದಕ್ಕೆ ಬೆಲೆ ಬಂದಂತ ಟೈಮಲ್ಲಿ ಕೇಳ್ದಂತ ಟೈಮಲ್ಲಿ ಅದನ್ನ ನಾವು ಮೌಲ್ಯವರ್ಧನೆ ಮಾಡಿ ಜನಗಳಿಗೆ ಕೊಡ್ತೀವಿ. ಅದರಿಂದ ಕೆಚಪ್ ಮಾಡಬಹುದು, ಟೊಮೆಟೊ ಸೂಪ್ ಪೌಡರ್ಗಳಿಗೆಲ್ಲ ಹೋಗುತ್ತೆ. ಈ ರೀತಿ ಟೊಮೊಟೊ ಮೌಲ್ಯವರ್ಧನೆಗಳನ್ನ ಮಾಡ್ತಾ ಹೋಗ್ಬೋದು ಸರ್. ಮತ್ತೆ ಟೊಮೊಟೊ ಹಪ್ಪಳ ಮಾಡಬಹುದು ನಾವು, ಅದಕ್ಕೆ ಹಪ್ಪಳಕ್ಕೆಲ್ಲ ಇದೇ ತರ ಪೌಡರ್ಗಳನ್ನ ನಾವು ಫ್ಯಾಕ್ಟ್ರಿಲೆ ಮಾಡಿ ಯೂಸ್ ಮಾಡ್ತೀವಿ. ಅದೇ ತರ ಹಸಿ ಮೆಣಸಿನ್ಕಾಯಿನೂ ಮಾಡ್ತೀವಿ, ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ತೀವಿ ನಮ್ಮ ಫ್ಯಾಕ್ಟ್ರಿಲಿ. ಎಲ್ಲ ಟ್ರೆಡಿಷನಲ್ ಮೆಥಡ್ಸ್. ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ನೀವು ಮಜ್ಜಿಗೆ ಮೆಣಸಿನ್ಕಾಯಿ ಅಂದ್ರೆ ಹೊರಗಡೆ ನಿಮಗೆ ಬರೀ ಸಾಲ್ಟ್ ವಾಟರ್ ಡಿಪ್ ಮಾಡಿರ್ತಾರೆ, ಬಟ್ ನಾವು ಹಾಗಲ್ಲ. ಹಳ್ಳಿಗಳ ಕಡೆಯಿಂದ ಮಜ್ಜಿಗೆನ ಶೇಖರಿಸಿ ತಂದು ಅದರಲ್ಲಿ ಮೆಣಸಿನ್ಕಾಯಿನ ಡಿಪ್ ಮಾಡಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿಸ್ತಾ ಇದೀವಿ. ಹಸಿ ಮೆಣಸಿನ್ಕಾಯಿ ರೇಟ್ ಇಲ್ಲದೆ ಇರೋ ಟೈಮಲ್ಲಿ ಮತ್ತೆ ಅದನ್ನ ನಾವು ಅದನ್ನ ಬಾಯಿಲ್ ವಾಟರ್ ಅಲ್ಲಿ ಹಸಿ ಮೆಣಸಿನ್ಕಾಯಿನ ಡಿಪ್ ಮಾಡಿ ಅದನ್ನ ಸನ್ ಡ್ರೈ ಮಾಡಿ ಮತ್ತೆ ಅದ್ರದ್ದು ಪೌಡರ್ ಮಾಡಿ ಇಟ್ಕೋತೀವಿ. ಅದನ್ನು ಕೂಡ ನಾವು ಹಪ್ಪಳಗಳಿಗೆ ಯೂಸ್ ಮಾಡ್ತೀವಿ. ಹೀಗೆ ಪ್ರತಿಯೊಂದು ಪದಾರ್ಥಗಳನ್ನು ವ್ಯಾಲ್ಯೂ ಅಡಿಷನ್ಸ್ ಮಾಡ್ತಾ ಹೋಗ್ತಾ ಇದೀವಿ. ಹಾಗಲಕಾಯಿ ಆಗಿರ್ಬೋದು, ಹಾಗಲಕಾಯಿ ಚಿಪ್ಸ್ ಮಾಡ್ತೀವಿ, ಹಾಗಲಕಾಯಿ ಉಪ್ಪಿನಕಾಯಿ ಮಾಡ್ತೀವಿ, ಹಾಗಲಕಾಯಿ ಡಿಹೈಡ್ರೇಟೆಡ್ ಹಾಗಲಕಾಯಿ ಮಾಡ್ತೀವಿ. ಪ್ರತಿಯೊಂದಕ್ಕೂ ಅದರದೇ ಆದಂತಹ ವ್ಯಾಲ್ಯೂ ಇದೆ, ಅದನ್ನ ಹುಡುಕ್ತಾ ಹೋಗ್ಬೇಕಷ್ಟೇ ಮೌಲ್ಯವರ್ಧನೆ ಮಾಡಿದ್ಮೇಲೆ. ಹಸಿಮೆಣಸಿನಕಾಯಿ ಅಂತ ಅಂದಾಗ ನನಗೆ ನೆನಪಾಯ್ತು, ಹಾಸನದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಹಿಂದೆ ಬೆಳೀತಾ ಇದ್ರು, ಈಗಲೂ ಕೂಡ ಅದನ್ನ ಬೆಳೀತಾರೆ. ಇತ್ತೀಚೆಗೆ ಒಂದಷ್ಟು ಈ ಕೃಷಿ ಕಾರ್ಮಿಕರ ಕೊರತೆ ಆದ್ಮೇಲೆ ಒಂದಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಲೋಡ್ ಗಟ್ಟಲೆ, ನೂರಾರು ಲೋಡು ಹಸಿಮೆಣಸಿನಕಾಯಿ ನಮ್ಮ ಹಾಸನದ ವಿವಿಧ ಭಾಗಗಳಿಂದ ಬೆಂಗಳೂರಿಗೆ ಬಾಂಬೆಗೆ ಹೋಗ್ತಾ ಇತ್ತು. ಈ ಹಸಿಮೆಣಸಿನಕಾಯಿ ಪುಡಿಯನ್ನು ಕೂಡ ನೀವು ಮಾಡ್ತಾ ಇದ್ದೀರಿ, ಅದನ್ನ ಎಲ್ಲೆಲ್ಲಿ ಬಳಕೆ ಮಾಡಬಹುದು ಮತ್ತೆ ಹೇಗೆ ಆ ಪುಡಿಯನ್ನ ಮಾಡುವಂತದ್ದು? ಹಸಿಮೆಣಸಿನಕಾಯಿ ಪೌಡರ್ನ ಅಗೇನ್ ನಾನು ಹೇಳ್ದಂಗೆ ನಮ್ಮ ಇಂಡಸ್ಟ್ರಿಲಿ ನಾವು ಹಪ್ಪಳಕ್ಕೆ ಯೂಸ್ ಮಾಡ್ತೀವಿ. ನೀವು ಹೊರಗಡೆ ಅದನ್ನ ಮಾರ್ಕೆಟಿಂಗ್ ಅಂತ ಮಾಡಕ್ ಹೋದಾಗ ಈ ಫಾಸ್ಟ್ ಫುಡ್ಗಳು ಏನಿರುತ್ತೆ ಅದಕ್ಕೆಲ್ಲ ಅದ್ರದ್ ಪೌಡರ್ ಯೂಸ್ ಮಾಡ್ತಾರೆ. ಫೈವ್ ಸ್ಟಾರ್ ಹೋಟ್ಲುಗಳಲ್ಲಿ ಹಸಿಮೆಣಸಿನಕಾಯಿ ಪೌಡರ್ ಯೂಸ್ ಮಾಡ್ತಾರೆ. ಈ ರೆಡಿ ಟು ಕುಕ್ ರೆಡಿ ಟು ಈಟ್ ಫುಡ್ಸ್ ಏನಿದೆ ಅದಕ್ಕೆಲ್ಲ ಈ ತರ ಪೌಡರ್ಗಳನ್ನ ಯೂಸ್ ಮಾಡೋದು. ಟೊಮೊಟೊ ಪೌಡರ್ ಆಗಿರ್ಬೋದು, ಚಿಲ್ಲಿ ಪೌಡರ್ ಆಗಿರ್ಬೋದು, ಗಾರ್ಲಿಕ್ ಪೌಡರ್ ಆಗಿರ್ಬೋದು, ಜಿಂಜರ್ ಪೌಡರ್ಸ್, ಈ ತರ ರೆಡಿ ಟು ಫುಡ್ಗಳಿರುತ್ತೆ. ಅದಕ್ಕೆ ಅದರದೇ ಆದಂತಹ ಒಂದು ಮಾರ್ಕೆಟ್ ಇದೆ. ಎಲ್ಲದಕ್ಕೂ ಎಲ್ಲಾ ಪದಾರ್ಥಗಳಿಗೂ ಅದರದೇ ಆದ ಮಾರ್ಕೆಟ್ ಇದೆ, ನಾವು ಅದನ್ನ ಹುಡ್ಕೊಂಡು ಹೋಗ್ಬೇಕಷ್ಟೇನೆ. ಆಮೇಲೆ ಅಗೇನ್ ಅದ್ರದ್ ರೇಟ್ ಬಿದ್ದೋದ ಟೈಮಲ್ಲಿ ನಾವು ಮಜ್ಜಿಗೆ ಮೆಣಸಿನ್ಕಾಯಿನ ಮಾಡಿಸಿಡ್ತೀವಿ. ಸೊ ಹೀಗೆ ಹೀಗೆ ಅದನ್ನು ಕೂಡ ಹೆಚ್ಚು ಮಾಡ್ತಾ ಇರೋದು. ಇವತ್ತೇನು ಫಾಸ್ಟ್ ಫುಡ್ ಅಂತ ಹೇಳಿ ಕರೀತಾರ, ಆ ಪ್ರಪಂಚದಲ್ಲಿ ಹೆಚ್ಚಿಗೆ ಈ ತರದ ಪುಡಿಗಳ ಬಳಕೆ ಆಗ್ತಾ ಇದೆ, ಹಂಗಾಗಿ ಅದಕ್ಕೆ ಬೇಡಿಕೆ ಇದ್ದೇ ಇದೆ ಅನ್ನುವಂಥದ್ದು. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದಂತಹ ಮೌಲ್ಯವರ್ಧನೆ ಅನ್ನುವಂಥದ್ದು ವಿಸ್ತರಿಸ್ತಾ ಹೋಗ್ತು, ದೊಡ್ಡದಾಗ್ತಾ ಬಂತು. ಬೇರೆ ಬೇರೆ ಹಂತಗಳಲ್ಲಿ ಯಾರ್ಯಾರು ನಿಮಗೆ ಸಹಾಯವನ್ನು ಮಾಡಿದ್ರು, ಇವತ್ತು ಯಾವ ಹಂತಕ್ಕೆ ಬಂದಿದೆ, ಎಷ್ಟು ತರಹದ ಪದಾರ್ಥಗಳನ್ನ ನೀವು ಉತ್ಪಾದನೆಯನ್ನ ಮಾಡಿ ಮಾರಾಟ ಮಾಡ್ತಾ ಇದ್ದೀರಿ? ಸರ್, ಇವತ್ತು ಸುಮಾರು ಒಂದು 30 ತರದ ಪ್ರಾಡಕ್ಟ್ಗಳು ನಾವು ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ನನಗೆ ಬೆನ್ನೆಲ್ಬಾಗ್ ನಿಂತಿದ್ದು ನನ್ನ ಹಸ್ಬೆಂಡ್ ಮಂಜು ಬನ್ವಾಸೆ, ಮತ್ತೆ ನನ್ನ ಹಿಂದೆ ಇರೋದು ಸೈಂಟಿಸ್ಟ್ಗಳು, ಮತ್ತೆ ಅಗೇನ್ ನನ್ನ ಫ್ಯಾಮಿಲಿ, ಏಜ್ ಆಗಿರೋ ಅತ್ತೆ ಇರ್ಬೋದು ಶಾಂತಮ್ಮ ಅಂತೇಳಿ, ನಮ್ಮ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ತಮ್ಮ ಇರ್ಬೋದು. ಫಸ್ಟ್ ಫ್ಯಾಮಿಲಿ, ಫ್ಯಾಮಿಲಿ ಸಪೋರ್ಟ್ ಮಾಡಿ ನೀವು ಮಾಡ್ತೀಯ ಮುಂದೆ ಹೋಗುವಂತ ಅನ್ನೋ ಸಪೋರ್ಟ್ ಸಿಕ್ತಾಗ್ಲೇ ನಾನು ಮುಂದೆ ಬಂದಿದ್ದು. ಅದಾದ್ಮೇಲೆ ಪ್ರತಿಯೊಂದು ಹಂತದಲ್ಲಿ ಶ್ರೀಪಡ್ರ ಸರ್ ಇರ್ಬೋದು, ಕರ್ಣಾಕರ್ ಸರ್ ಇರ್ಬೋದು, ಆಮೇಲೆ ಸೈಂಟಿಸ್ಟ್ಗಳು, ಜಿ ಕೆ ವಿಕೆಲ್, ತುಂಬಾ ಜನ ಅವ್ರಗಳ ಮಾರ್ಗದರ್ಶನದಿಂದ ನಾವು ಬಂದಿದ್ದು. ಚಿಕ್ಕ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು. ಇವತ್ತು ಒಂದು 30 ಪ್ರಾಡಕ್ಟ್ಸ್ಗಳನ್ನ ಮಾಡ್ತಾ ಇದೀವಿ, ಅಂದ್ರೆ ಎಲ್ಲಾ ವೆರೈಟೀಸ್, ಹಪ್ಪಳಗಳು, ಉಪ್ಪಿನಕಾಯಿಗಳು, ಪೌಡರ್ಗಳು, ಜುಂಕಾ ಪೌಡರ್ಸ್ಗಳಿರ್ಬೋದು, ಟ್ರೆಡಿಷನಲ್ ಫುಡ್ಸ್ಗಳು ಏನಿದೆ. ಇದು ನಮ್ಮಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಬೆಳ್ಳುಳ್ಳಿ ಚಟ್ನಿ, ಅದಕ್ಕೆ ನಾವೊಂದು ಸ್ವಲ್ಪನೂ ನೀರು ಆಡ್ ಮಾಡಲ್ಲ. ಅದು ನೀರ್ ಆಡ್ ಮಾಡಿದ್ರು ಕೂಡ ಆ ಚಟ್ನಿನ ಒಂದ್ ವರ್ಷ ಹಾಗೆ ಸೇವ್ ಮಾಡಬಹುದು. ನಾವು ಅದಕ್ಕೆ ಟ್ರಾವೆಲಿಂಗ್ ಕಿಟ್ ಅಂತ ಹೆಸರಿಟ್ಟಿದೀವಿ. ನೀವು ಹೊರಗಡೆ ಹೋದಾಗ ಅದೊಂದು ಡಬ್ಬ ತಗೊಂಡ್ರೆ ಸಾಕು, ಯಾಕಂದ್ರೆ ಎಲ್ಲೂ ನಿಮ್ಗೆ ರುಚಿಯಾದ ಪದಾರ್ಥ ಸಿಗ್ತಾ ಇದ್ದಾಗ ಅದೊಂದು ಸ್ವಲ್ಪ ರೊಟ್ಟಿಗೋ ಚಪಾತಿಗೋ ನಿಮ್ಗಡೆ ಅನ್ನ ಸಾರಿ ಏನ್ ಸಿಕ್ಕುತ್ತೆ ಅದ್ರ ಜೊತೆಗೆ ಒಂಚೂರು ಟೇಸ್ಟ್ ನಿಮ್ಗೆ ಜಾಸ್ತಿ ಮಾಡುತ್ತೆ. ಸೊ ಈ ತರ ಹಳೆ ಕಾಲದ ಸಾಂಪ್ರದಾಯಿಕ ಅಡಿಗೆಗಳು ಏನಿದೆ ಅದನ್ನೆಲ್ಲ ಹುಡುಕಿ ಹೆಕ್ಕಿ ತೆಗೆದು ನಾವು ಅದರದ್ದು ರೆಸಿಪೀಸ್ಗಳನ್ನ ಈ ತರ ಸೈಂಟಿಸ್ಟ್ ಗ್ರೂಪ್ಗಳ ಜೊತೆ ಮಾತಾಡಿ ಫೈನಲ್ ಮಾಡಿ ಅದನ್ನ ಒಂದು ಮೇನ್ ಸ್ಟ್ರೀಮಿಗೆ ತರ್ತಾ ಇದೀವಿ. ನಾನು ಫ್ಯಾಕ್ಟ್ರಿ ಮಾಡಿದಾಗ ಈ ಮಷಿನರೀಸ್ಗಳು ನಾನು ಈ ತರ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ಈ ತರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಚಿಕ್ಕದೂ ಅಲ್ಲ ದೊಡ್ಡದೂ ಅಲ್ಲ, ಆ ತರ ಮಷಿನರೀಸ್ಗಳಿಗೆ ಇನ್ವೆಸ್ಟ್ ಮಾಡಿದೆ. ಈಗ ನನ್ನ ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಇದೆ, ಮಾರ್ಕೆಟಿಂಗ್ ಡಿಮ್ಯಾಂಡ್ಸ್ ಇದೆ, ಫ್ಯಾಕ್ಟ್ರಿ ದೊಡ್ಡದ್ ಮಾಡಿದೀವಿ, ಇನ್ನ ದೊಡ್ಡದ್ ಮಾಡ್ತಾ ಇದೀವಿ. ಫ್ಯೂಚರ್ ಅಲ್ಲಿ ನಮ್ಗೊಂದು ಕನ್ಸು ಏನಪ್ಪ ಅಂದ್ರೆ ಈಗ ನೀವು ಇದೆಲ್ಲ ಏನ್ ವ್ಯಾಲ್ಯೂ ಅಡಿಷನ್ಸ್ ಹೇಳ್ತಾ ಇದೀವಿ. ಈಗ ಜಾಕ್ ಫ್ರೂಟ್ ಅಂತಂದ್ರೆ ಜಾಕ್ ಫ್ರೂಟ್ ಗೆ ಸಪರೇಟ್ ಒಂದು ಯೂನಿಟ್, ಅಂದ್ರೆ ಜಾಕ್ ಫ್ರೂಟ್ ವ್ಯಾಲ್ಯೂ ಅಡಿಷನ್ಸ್, ಹಪ್ಪಳ, ಉಪ್ಪಿನಕಾಯಿ, ಪಿಕಲ್ಸ್, ನಿಮ್ಗೆ ಹಲಸಿನ ಕಾಯಲ್ ಎಳೆ ಕಾಯಲ್ಲೂ ಕೂಡ ಉಪ್ಪಿನಕಾಯಿ ಮಾಡಬಹುದು, ಅದು ಕೂಡ ತುಂಬಾ ಟೇಸ್ಟಿ. ಇನ್ ಫ್ಯೂಚರ್ ನನ್ನ ಪ್ರಾಜೆಕ್ಟ್ ಏನಪ್ಪ ಅಂದ್ರೆ ಹಲಸಿನಕಾಯಿಗೆ ಒಂದು ಫ್ಯಾಕ್ಟ್ರಿ, ಅಂದ್ರೆ ಅದಕ್ಕೆ ಒಂದು ಸಪರೇಟ್ ಯೂನಿಟ್, ಬನಾನಾದೇ ಒಂದು ಸಪರೇಟ್ ಯೂನಿಟ್, ಈ ವೆಜಿಟೇಬಲ್ಸ್ ಅಂತ ಬಂದಾಗ ಈ ಟೊಮೊಟೊ ಆಗಿರ್ಬೋದು, ಹಸಿಮೆಣಸಿನಕಾಯಿ ಆಗಿರ್ಬೋದು, ಪೊಟೆಟೊ ಆಗಿರ್ಬೋದು, ಇದಕ್ಕೆ ಒಂದು ಯೂನಿಟ್, ಹಪ್ಪಳಗಳದೇ ಒಂದು ಯೂನಿಟ್, ಈ ತರ ಒಂದು ಸಪರೇಟ್ ಸಪರೇಟ್ ಯೂನಿಟ್ಗಳನ್ನ ಮಾಡಿ ಮುಂದಿನ ವರ್ಷ ನನ್ನ ಕನ್ಸೇನಿದೆ ಅಂದ್ರೆ ದೇಶ ವಿದೇಶಗಳಿಗೂ ಕೂಡ ನಮ್ಮ ಪ್ರಾಡಕ್ಟ್ ಗಳನ್ನ ತಲುಪಬೇಕು ಅನ್ನೋದು. ಮೊನ್ನೆ ವಿಟಿಪಿಸಿ ಅದು ಟ್ರೈನಿಂಗ್ ಕೂಡ ಆಯ್ತು, ಅದರದ್ದು ಎಕ್ಸ್ಪೋರ್ಟ್ ಟ್ರೈನಿಂಗ್ ಕೂಡ ಮಾಡಿಕೊಂಡೆ. ಈಗ ನೆಕ್ಸ್ಟ್ ಆಫ್ಟರ್ ಜನವರಿ ಅದಕ್ಕೆ ಲೈಸೆನ್ಸ್ ಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ನಮ್ಮ ಸಾಂಪ್ರದಾಯಿಕ ಅಡಿಗೆಗಳು, ನಮ್ಮ ಉತ್ಪನ್ನಗಳು, ಈ ವೋಕಲ್ ಫಾರ್ ಲೋಕಲ್ ಅಂತ ಏನು ನಮ್ಮ ಮೋದಿಜಿಯವರು ನಮಗೆ ಕರೆ ಕೊಟ್ಟಿದ್ದಾರೆ, ಅದು ದೇಶ ವಿದೇಶಗಳಿಗೂ ತಲುಪಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್. ಸೊ ಇದಕ್ಕೆ ನನಗೆ ಎಲ್ಲಾ ರೀತಿಯಾದ ಇಲ್ಲಿ ಜೆಡಿ ಸರ್ ಆಗಿರ್ಬೋದು, ಯೋಗೇಶ್ವರ್ ಸರ್ ಆಗಿರ್ಬೋದು, ರವಿ ಸರ್ ಆಗಿರ್ಬೋದು, ದಿನೇಶ್ ಸರ್ ಆಗಿರ್ಬೋದು, ಇಲ್ಲಿ ಕೃಷಿ ಇಲಾಖೆಯವರಾಗಿರ್ಬೋದು, ಪ್ರತಿಯೊಬ್ರು ಕೂಡ ನಮಗೆ ತುಂಬಾ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಯಾವ ತರ ಸಪೋರ್ಟ್ ಬೇಕು ನಿಮ್ಗೆ ಹೇಳಿ ಮೇಡಮ್ ಅಂತ ಹೇಳ್ತಾರೆ. ನಮ್ಮ ಮೌಲ್ಯವರ್ಧನಗಳ ಬಗ್ಗೆ ತುಂಬಾ ಅಪ್ರಿಸಿಯೇಷನ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾ ಇದ್ದಾರೆ. ಸೊ ಈ ತರ ಸರ್ ಮುಂದಿನ ನನ್ನ ಕನಸುಗಳು, ಮುಂದಿನ ನನ್ನ ಇದು ಇಲ್ಲಿ ಲೋಕಲ್ ಅಲ್ಲೇ ಸ್ಟಾರ್ಟ್ ಆಗಿರೋಂತ ಈ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಇಲ್ಲಿ ಸ್ಥಳೀಯ ಒಂದು 200-300 ಜನಕ್ಕೆ ಕೆಲಸ ಕೊಡೋ ಅಂತ ಕೆಪಾಸಿಟಿಗೆ ನಾನು ಹೋಗ್ಬೇಕು, ಆ ಲೆವೆಲ್ಗೆ ನಾವು ಬೆಳಿಬೇಕು ಅನ್ನೋದು ನನ್ನ ಇಂಟೆನ್ಷನ್ ಸರ್. ನೀವೇ ನಿಮ್ಮ ಕೃಷಿ ಫೀಲ್ಡ್ ಏನಿದೆಯೋ ಅಲ್ಲಿ ಬೆಳೆದಂತ ಎಲ್ಲಾ ಪದಾರ್ಥಗಳನ್ನು ಕೂಡ ಮೌಲ್ಯವರ್ಧನೆಗೆ ಬಳಕೆಯನ್ನ ಮಾಡ್ತಾ ಇದ್ದೀರಿ. ಏನೇನನ್ನ ಬೆಳೀತಾ ಇದ್ದೀರಾ, ಹೇಗೆ ಅದನ್ನ ಬಳಕೆಯನ್ನ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳಿ. ಎಕ್ಸಾಂಪಲ್ ಕಾಫಿ, ಕಾಫಿ ಇದೆ ನಮ್ಮಲ್ಲಿ, ನಾವು ಅದನ್ನ ಅಲ್ಲಿ ಪೌಡರ್ ಮಾಡಿಸ್ತೀವಿ ನಾವೇ ನಿಂತು, ನಮ್ದು ಪಲ್ವರೈಸರ್ ಅಲ್ಲಿ ರೋಸ್ಟ್ ಮಾಡಿಸ್ತೀವಿ, ಕಾಫಿ ಪೌಡರ್ ಮಾಡ್ತೀವಿ, ಮೌಲ್ಯವರ್ಧನೆ ಮಾಡ್ತೀವಿ, ಅದಕ್ಕೇನು ಕೂಡ ನಾವು ಮಿಕ್ಸ್ ಮಾಡಲ್ಲ, ಕಾಫಿ ಪೌಡರ್ಸ್ ಮಾಡ್ತೀವಿ. ಅಗೇನ್ ಮೆಣಸು, ಮೆಣಸ್ ಬಂದಾಗ ಹಾಗೆ ಮೆಣಸನ್ ಕೂಡ ಪ್ರೊಸೆಸ್ ಮಾಡ್ತೀವಿ, ಅದನ್ನ ಪ್ಯಾಕಿಂಗ್ ಅಲ್ಲಿ ಮೆಣಸ್ ಬೇಕು ಅನ್ನೋರ್ಗೆ ಮೆಣಸ್ ಕೊಡ್ತೀವಿ. ಮತ್ತೆ ನಾವು ಈಗೇನು ಉದ್ದಿನ ಹಪ್ಪಳ ಹೇಳಿದ್ವಿ, ಉದ್ದಿನ ಹಪ್ಪಳಕ್ಕೆ ಅದೇ ಮೆಣಸನ್ನ ಬಳಕೆ ಮಾಡ್ಕೋತೀವಿ. ಮತ್ತೆ ಮೆಣಸನ್ನ ಬಿಳಿ ಮೆಣಸು ಅಂತ ಮಾಡ್ತೀವಿ, ಆ ಬಿಳಿ ಮೆಣಸಿಗೂ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇದೆ, ಅದನ್ನು ಕೂಡ ನಮ್ದೇ ಬ್ರ್ಯಾಂಡ್ ಅಲ್ಲಿ ಸೇಲ್ ಮಾಡ್ತೀವಿ. ಇನ್ನ ನಮ್ದು ಮಲ್ನಾಡ್ ಬೆಲ್ಟ್ ಆಗಿರೋದ್ರಿಂದ ಹೆರಳೆಕಾಯಿ, ನಮ್ಮಲ್ಲಿ ಸಿಕ್ಕ ಹೇಳಿಕಾಯಿನ ನಾವೇ ನಮ್ಮ ಮನೆ ಪಿಕಲ್ಸ್ ಗಳಿಗೆ ಯೂಸ್ ಮಾಡ್ತೀವಿ. ಹೇಳೆಕಾಯಿ ಆಗಿರ್ಬೋದು, ನಿಂಬೆ ಹಣ್ಣು ಆಗಿರ್ಬೋದು, ಪ್ರತಿಯೊಂದೂ ನಾವು ನಮ್ಮ ವ್ಯಾಲ್ಯೂ ಅಡಿಷನ್ಸ್ ಗಳಿಗೆ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಈಗ ಒಂದು ಇನ್ನೊಂದು ಮಾಡ್ತಾ ಇದೀವಿ ಸರ್, ಈ ಮಲ್ನಾಡಲ್ಲಿ ಜಾಸ್ತಿ ಕೆಸುವಿನ ಸೊಪ್ಪು ಬೆಳೀತಾರೆ, ಕೆಸುವಿನ ಗೆಡ್ಡೆ, ಅದ್ರದ್ದು ಚಿಪ್ಸ್ ಈಗ ತುಂಬಾ ಬೆಲೆ ಬಂದಿದೆ ಈಗ, ಅದಕ್ಕೆ ಅದ್ರದ್ದು ವ್ಯಾಲ್ಯೂ ಅಡಿಷನ್ಸ್ ಕಡೆಗೆ ಸ್ವಲ್ಪ ಗಮನ ಕೊಡ್ತಾ ಇದ್ದೀನಿ. ಚಕ್ರಮನಿ ಸೊಪ್ಪು ಅಂತ ತುಂಬಾ ಬರ್ತಾ ಇದೆ, ಅದ್ರದ್ದು ವ್ಯಾಲ್ಯೂ ಅಡಿಷನ್ ಅಂತ ಬಂದಾಗ ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆದಾಗ ಈಗ ಹೋಮ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ, ನಿಮ್ಗೆ ಇವತ್ತು ಈ ಸೊಪ್ಪು ಸಿಕ್ಕಿದಾಗ ನೀವು ಹಪ್ಪಳ ಮಾಡೊಬ್ರು ಕೊಟ್ಬಿಟ್ರೆ ಅದ್ರದ್ದು ಮುಗೀತು, ನೆಕ್ಸ್ಟ್ ಇನ್ನೊಬ್ರು ಬಂದಾಗ ಸಿಕ್ಕಲ್ಲ ಅದು ಚಕ್ರಮನಿ ಸೊಪ್ಪಿನ ಇಲ್ಲ ಬನ್ನಿ ಅಂತ ಹೇಳ್ಬೋದು. ಬಟ್ ನಾವೊಂದು ಬ್ರ್ಯಾಂಡ್ ಅಂತ ಒಂದು ಪ್ರತಿಷ್ಠಿತ ಕಂಪ್ನಿ ಕ್ರಿಯೇಟ್ ಮಾಡ್ತಾ ಹೋದಾಗ ಒಂದು ಯೂನಿಫಾರ್ಮ್ ಇಟ್ಟಬೇಕಾಗುತ್ತೆ ಯಾವುದೇ ಪ್ರಾಡಕ್ಟ್ ಮಾಡಿದ್ರು. ಈ ಚಕ್ರಮನಿ ಸೊಪ್ಪು ವ್ಯಾಲ್ಯೂ ಅಡಿಷನ್ಸ್ ಗಳು ತುಂಬಾ ಮಾಡ್ಬೋದು, ಬಟ್ ಬೆಳೆಯೋರು ಯಾರು ಇಲ್ಲ, ಎಲ್ಲಾರ ಮನೆಗಳಲ್ಲಿ ಒಂದ್ ಗಿಡ ಇದೆ, ಎರಡು ಗಿಡ ಇದೆ. ಸೊ ಈ ತರ ನಾವು ಕೃಷಿ ಇಲಾಖೆಯ ಜೊತೆ ಮಾತಾಡ್ತಾ ಇದೀವಿ, ಆತರ ಅತಿ ಹೆಚ್ಚು ಈಗ ಎಕರೆಗಟ್ಟಲೆ ಅದನ್ನ ಬೆಳೆದು ನಮ್ ಕೊಟ್ಟಾಗ ನಾವು ಅದನ್ನ ಹಪ್ಪಳಕ್ಕೆ ಉಪಯೋಗಿಸ್ಬೋದು, ಚಟ್ನಿ ಪುಡಿಗೆ ಉಪಯೋಗಿಸ್ಬೋದು. ಈಗ ಈ ನುಗ್ಗೆ ಸೊಪ್ಪನ್ನ ಯಾವ ರೀತಿ ಯೂಸ್ ಮಾಡ್ತಿದಾರೆ, ಈ ಚಕ್ರಮನಿ ಸೊಪ್ಪನ್ನು ಅದೇ ತರ ಮಾಡ್ಬೋದು. ಈ ತರ ಕೃಷಿ ಇಲಾಖೆಯವರು ಸ್ವಲ್ಪ ಎನ್ಕರೇಜ್ ಮಾಡಿ ಒಂದಷ್ಟು ಏರಿಯಾಗಳನ್ನ ಕಂಟ್ರೋಲಿಗೆ ತಗೊಂಡು ಈ ತರ ಬೆಲೆಗಳನ್ನ ಮಾಡಿ ಮೌಲ್ಯವರ್ಧನೆಗಳನ್ನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಮಾಡ್ತಾ ಹೋದಾಗ ನಮ್ಮಂತವ್ರಿಗೂ ಅದ್ರದ್ದು ವ್ಯಾಲ್ಯೂ ಅಡಿಷನ್ ಮಾಡಕ್ ಒಂದ್ ಧೈರ್ಯ ಬರುತ್ತೆ, ರೈತರಿಗೂ ಒಂದ್ ಖುಷಿ ಆಗುತ್ತೆ. ಸೊ ಅದು ಒಬ್ರು ನೋಡಿ ಮತ್ತೊಬ್ರು ಸ್ಟಾರ್ಟ್ ಆಗುತ್ತೆ. ಇದೇ ತರ ನುಗ್ಗೆ ಸೊಪ್ಪಿಂದ ಸ್ಟಾರ್ಟ್ ಆಗಿದ್ದು, ಈಗ ಅದನ್ನ ಎಲ್ಲಾ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಲೆವೆಲ್ ಗಳಲ್ಲಿ ಮಾಡ್ತಾ ಇದಾರೆ. ಇದೊಂದು ಜಸ್ಟ್ ಎಕ್ಸಾಂಪಲ್ ಚಕ್ರಮನಿ ಸೊಪ್ಪು. ಅದನ್ನು ಕೂಡ ಮಾಡಬಹುದು, ಮಾಡಬಹುದು, ಪ್ರತಿಯೊಂದು ಮಾಡಬಹುದು ಸರ್. ದೊಡ್ಡ ಪತ್ರೆಯಿಂದ ಹಿಡಿದು ಚಕ್ರಮನಿ ಸೊಪ್ಪಿಂದ ಹಿಡಿದು, ನಮ್ಮಲ್ಲಿ ಏನಂದ್ರೆ ಹಿತ್ಲ ಗಿಡ ಮದ್ದಲ್ಲ ಅನ್ನಂಗೆ ನಮ್ ಹಿತ್ಲಲ್ಲಿರೋದನ್ನ ನಾವು ತಿನ್ನಲ್ಲ. ಇವತ್ತು ಕೃಷಿ ಆಗ್ಬಹುದು, ಕೈಗಾರಿಕೆ ಆಗ್ಬಹುದು, ಉದ್ಯಮ ಆಗ್ಬಹುದು, ಸೇವಾ ಕ್ಷೇತ್ರ ಆಗ್ಬಹುದು, ಯಾವುದು ಕೂಡ ಸುಲಭ ಅಲ್ಲ. ಆದ್ರೆ ಮಾಡಬೇಕು ಅನ್ನುವಂತಹ ಮನಸ್ಸಿರಬೇಕು, ಅದಕ್ಕೆ ಪೂರಕವಾದಂತಹ ಮಾಹಿತಿ ಇರಬೇಕು, ಒಂದಷ್ಟು ಜ್ಞಾನವೂ ಕೂಡ ಇರಬೇಕು. ಇದೆಲ್ಲವುದನ್ನು ಸಂಪಾದನೆ ಮಾಡ್ಕೊಂಡು ನಮ್ಮಲ್ಲಿ ಇಲ್ಲ ಅಂತ ಅಂದ್ರೂ ಕೂಡ ಬಲ್ಲವರಿಂದ ನಾವು ಕೇಳಿ ತಿಳ್ಕೊಂಡು ಮಾಡಿದಂತಹ ಸಂದರ್ಭದಲ್ಲಿ ನಾವು ಅಲ್ಲಿಯೂ ಕೂಡ ಎಲ್ಲಾ ರಂಗದಲ್ಲಿಯೂ ಕೂಡ ಯಶಸ್ವಿ ಆಗಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆಯಾಗಿ ನೀವು ಇದ್ದೀರಿ. ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ, ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ, ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ನಿಮ್ಮ ಸಲಹೆ ಸಹಕಾರ ಬೇಕು ಅಂತ ಹೇಳಿದ್ರೆ ನಮ್ಮ ಕೇಳುಗರು ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ಸರ್, ನಮ್ದು ಇಂಡಸ್ಟ್ರಿ ಬಂದು ಬಿ ಕಾಟಿಹಳ್ಳಿ ಅಲ್ಲಿದೆ. ನನ್ನ ಫೋನ್ ನಂಬರ್ ಬಂದು 7899 7899 210 210 54 54. ಹಾ, ಇನ್ನೊಮ್ಮೆ ಹೇಳಿ, 7899 210 54. ಅಕ್ಷಮಾಲಾ ಫುಡ್ ಅಂಡ್ ಬ್ಯೂರೇಜಸ್ ಅಂತ ಎಲ್ಲಾ ರೀತಿಯ ಸಾಂಪ್ರದಾಯಿಕ ಉತ್ಪನ್ನಗಳು ಸಿಕ್ಕುತ್ತೆ ನಮ್ಮಲ್ಲಿ. ಹಪ್ಪಳ ಇರ್ಬೋದು, ಉಪ್ಪಿನಕಾಯಿ ಇರ್ಬೋದು. ಈ ಕೇಳುಗರಲ್ಲಿ ನಾನೊಂದು ವಿನಂತಿ ಏನಂತಂದ್ರೆ, ಇಷ್ಟೆಲ್ಲಾ ಖರ್ಚು ಮಾಡಿ ಫಂಕ್ಷನ್ಸ್ ಮಾಡ್ತೀರಾ, ಮತ್ತೋಗ್ಬಿಟ್ಟು ಕಡಿಮೆ ಉಪ್ಪಿನಕಾಯಿ ಇದ್ರೆ ಕೊಡು, ಕಡಿಮೆ ಹಪ್ಪಳ ಇದ್ರೆ ಕೊಡು ಅಂತ ಕೇಳ್ತೀರಾ. ಅದನ್ನು ಕೂಡ ತಿನ್ನೋದು ನಾವೇ ಅಲ್ವಾ? ಅದೊಂದು ಈ ಮೆಂಟಾಲಿಟಿ ನಮ್ಮಲ್ಲಿ ಚೇಂಜ್ ಆಗ್ಬೇಕು. ಆತರ ಸಣ್ಣ ಸಣ್ಣ ಚೇಂಜಸ್ ಗಳನ್ನ ಮಾಡ್ತಾ ಹೋದಾಗ ನಮ್ಮ ಆರೋಗ್ಯನೂ ಸುಧಾರಿಸುತ್ತೆ, ಸಮಾಜ ಸುಧಾರಿಸುತ್ತೆ, ಎಲ್ಲಾ ರೀತಿಯ ಬೆಳವಣಿಗೆಗೂ ಒಳ್ಳೇದಾಗುತ್ತೆ. ಒಳ್ಳೆದು ಶ್ವೇತಾ ಅವರೇ, ಇದುವರೆಗೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯಲ್ಲಿನ ಸಾಧ್ಯತೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರಿ. ನಿಮ್ಮ ಎಲ್ಲ ಅನುಭವಗಳನ್ನು ಕೂಡ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ಇನ್ನು ಮುಂದಿನ ದಿವಸಗಳಲ್ಲಿ ಈ ಒಂದು ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಅನೇಕ ತರಹದಲ್ಲಿ ಬೇರೆ ಬೇರೆ ತರಹದ ಮೌಲ್ಯವರ್ಧನೆಯನ್ನ ಮಾಡಬೇಕು, ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು, ಮತ್ತೆ ಎಲ್ಲಾ ಜನರನ್ನು ಕೂಡ ತಲುಪಬೇಕು ಅನ್ನುವಂತಹ ಆಶಯವನ್ನ ಇಟ್ಕೊಂಡು ತಾವು ಮಾಡ್ತಾ ಇದ್ದೀರಿ. ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ನಮ್ಮ ಆಕಾಶವಾಣಿಯು ಕೂಡ ಆಶಿಸುತ್ತೆ. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಇದುವರೆಗೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯ ಸಾಧ್ಯತೆಗಳು ಹಾಗೂ ಅನುಕೂಲಗಳು ಈ ಕುರಿತಂತೆ ಹಾಸನದ ರೈತ ಮಹಿಳೆ ಹಾಗೂ ಯುವ ಉದ್ಯಮಿ ಇಆರ್ ಶ್ವೇತಾ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗವನ್ನು ಕೇಳಿದರೆ. ಇಲ್ಲಿಗೆ ಇವರ ಈ ಸಂದರ್ಶನ ಮುಕ್ತಾಯವಾಗುತ್ತೆ. ಇವರೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ರೈತ ಬಾಂಧವರೇ, ಇದುವರೆಗೂ ಹಾಸನ ಆಕಾಶವಾಣಿ ಕೇಂದ್ರದಿಂದ ಕೃಷಿ ರಂಗ ಕಾರ್ಯಕ್ರಮ ಕೇಳಿದಿರಿ. ಡಾಕ್ಟ್ರೇ, ಏನಾಗಿದೆ ನನ್ ಗಂಡಂಗೆ? ಕ್ಷಯರೋಗ ಅಂತ ಕಫದ ಪರೀಕ್ಷೆ ವರದಿ ಬಂದಿದೆ. ಕ್ಷಯರೋಗನ? ಗಾಬರಿ ಆಗ್ಬೇಡಮ್ಮ, ನಾನ್ ಕೊಡೋ ಔಷಧಿನ ತಪ್ಪದೆ ದಿನಾ ಕೊಡು. ರಾತ್ರಿ ಆದ್ರೆ ಕುಡಿಯಕ್ಕೋಯ್ತಾನೆ. ಕುಡಿತಾ ಇದ್ರೆ ಔಷಧಿ ಕೆಲಸ ಮಾಡೋದು ತಡ ಆಗುತ್ತೆ, ಲಿವರ್ಗೂ ತೊಂದರೆ ಆಗ್ಬೋದು. ಏನ್ ಮಾಡ್ಲಿ ಡಾಕ್ಟ್ರೇ? ಅವನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗು, ಕುಡಿತಾ ಬಿಡಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಧೂಮಪಾನದ ವ್ಯಸನ ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನೂ ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು, ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜಾ. ತಂಬಾಕುಗಳನ್ನು ಇಂದೇ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1800-11-2356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಕಾರ್ಡ್ ನಂಬರ್ ಅಥವಾ CVV ಕೇಳಿದ್ರೆ ಯಾರಾದರೂ ನಂಬಕ್ಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, OTP, ಪಿನ್ ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಇದು ಹಾಸನ FM 102.2 MHz ಹಾಸನ ಆಕಾಶವಾಣಿ, ಸದಾ ನಿಮ್ಮೊಂದಿಗೆ ಅಂದು ಎಂದು ಎಂದೆಂದು. ಹೊಸತಾನ ಮಧುರ ಮಧುರವಿ ಮಂಜುಳ ಗಾನ ಹೃದಯ ತಣಿಸುವ ಹೊಸತಾನ. ಈಗ ಕೇಳಿ ಹವಾಮಾನ ವರದಿ. ಸ್ಥಳೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಹಾಸನ ಜಿಲ್ಲೆಯ ಹಲವೆಡೆ ಮುಂದಿನ 24 ಗಂಟೆಗಳಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಅಲ್ಲಲ್ಲಿ ಚದುರಿದ ಮಳೆಯಾಗುವ ಸಾಧ್ಯತೆ ಇದೆ ಎಂದು, ಹಾಗೆ ದಿನದ ಗರಿಷ್ಠ ತಾಪಮಾನ 25°C ಹಾಗೆ ಕನಿಷ್ಠ ತಾಪಮಾನ 18°C ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯು ತನ್ನ ದಾಖಲೆಯಲ್ಲಿ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಹಾ ಕೇಳ್ತಾ ಇದ್ದೀರಾ 102.2 ಮೆಗಾ ಹರ್ಟ್ಸ್ ಗಳಲ್ಲಿ ಹಾಸನ ಆಕಾಶವಾಣಿ. ಈಗ ಸಮಯ ಸರಿಯಾಗಿ 6:40. ಈಗ ಕೇಳಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಗಳನ್ನು. ಇನ್ನು ಮುಂದೆ 6:20 ಭಕ್ತಿ ರಚನೆಗಳ ಕಾರ್ಯಕ್ರಮ ಗೀತಸುಧಾ, 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಗಾನಯಾನ, ಇಂದು ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ಭಾಷಣ, 9:00 ಯುವವಾಣಿಯಲ್ಲಿ ನೀವು ಕೇಳಲಿದ್ದೀರಾ ವಿಶ್ವ ಮಾಸ್ಟರ್ಸ್ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುವ ಸಕಲೇಶಪುರ ತಾಲೂಕಿನ ಬಾಗೆಯಲ್ಲಿ ದೈಹಿಕ ಶಿಕ್ಷಕರಾದ ದೊಡ್ಡಪ್ಪಾಜಿ ಅವರೊಂದಿಗಿನ ಸಂದರ್ಶನವನ್ನು. ಇವರನ್ನ ಸಂದರ್ಶಿಸಲಿದ್ದಾರೆ ಸುಜಾತ ಎಫ್ ತಳವಾರ್. 9:30 ರವಿವಾರದ ಸಂಗೀತ ಸಭೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 6:05 ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರ ಚಿಂತನ, 6:20